ಮಲ್ಟಿಪಲ್ ಪಾರ್ಟ್ನರ್ಸ್ ಎಚ್ಐವಿ ಹೆಚ್ಚಿನ ಅಪಾಯ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಸರ್ಕಾರಿ ಆಸ್ಪತ್ರೆಯ ಐಸಿಟಿಸಿ ಅನ್ನು ಸಂಪರ್ಕಿಸಿ ಅಥವಾ ರಾಷ್ಟ್ರೀಯ ಉಚಿತ ಸಹಾಯವಾಣಿ 1097 ಕರೆ ಮಾಡಿ. ಇದು ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿಯ ಪ್ರಕಟಣೆ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. क्या आप जानते हैं कि एक असली कश्मीरी हैंडीक्राफ्ट्स की एक खास पहचान होती है, जीआई लेबल यानी जियोग्राफिकल इंडिकेशन. ये सिर्फ एक टैग नहीं, एक भरोसा है जो ये सुनिश्चित करता है कि जो भी आप खरीद रहे हैं वो असली कश्मीरी हुनर का नमूना है. पश्मीना का खूबसूरत और बारीक काम या अखरोट की लकड़ी पर कमाल की कारीगरी, हर हैंडक्राफ्टेड पीस एक कहानी कहता है, क्योंकि ये सदियों पुरानी कला है जिसे जीआई टैग से अश्योर किया जाता है. तो जब आप जीआई टैग कश्मीरी हैंडीक्राफ्ट्स लेते हैं, आप सिर्फ एक प्रोडक्ट नहीं, एक विरासत का हिस्सा बनते हैं. ये सिर्फ एक पीस नहीं, ये एक सपना है जो हमारे कश्मीरी कारीगर अपने हाथों के हुनर से सजाते हैं. तो अगली बार जब भी कश्मीरी हैंडीक्राफ्ट्स खरीदें, जीआई लेबल चेक करना ना भूलें, क्योंकि असली हुनर की अपनी एक पहचान होती है. तो आइए कश्मीर के लोकल आर्टिस्ट्स को एनकरेज करें, सिर्फ जीआई लेबल प्रोडक्ट्स को अपनाकर नकली को ना कहें. ये पैगाम आप तक लाया है डिपार्टमेंट ऑफ हैंडीक्राफ्ट्स एंड हैंडलूम कश्मीर. ಬದಲಿಸಿ ಅಭ್ಯಾಸ ಬದಲಿಸಿ. ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ? ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಹಾಗೂ FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರತಿ ರವಿವಾರ ಬೆಳಿಗ್ಗೆ 7:15 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ತಪ್ಪದೇ ಕೇಳಿ, ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಕ್ಲೈಮೇಟ್ ಅಂಡ್ ಪಾವರ್ಟಿ. ದಿಸ್ ಇಸ್ ಎ ಮೆಸೇಜ್ ಫ್ರಮ್ ಯುನೆಸ್ಕೋ. Climate change affects everyone, but the poor suffer the most. Poverty increases vulnerability, especially for women and children, by limiting their ability to adapt and recover from climate impacts. Poor communities face greater risks due to inadequate housing, limited finances, and crowded living conditions. Despite being least responsible for climate change, they bear the heaviest burdens. Climate change threatens to reverse progress in ending hunger and poverty. Did you know? In 2020, 9.5% of the global population lived in extreme poverty, the first increase in 2 decades. This message is from UNESCO in collaboration with Akashvani. Aatmiya raita bandhavarigella sharanu sharanarthigalu. Indina krishi rangadalli iga keli krishi mahiti. ಭಾಗವಹಿಸುತ್ತಿದ್ದಾರೆ ಕುಮಾರ್ ಅಗಡಿ, ಮಹೇಶ್ ಮೋಹನ್ರಾವ್ ದೇಶಪಾಂಡೆ ಹಾಗೂ ರಾಖಿ ಹಾನ್ಗಲ್. ಕೇಳಿ ಕೃಷಿ ಮಾಹಿತಿ. ಕುಮಾರ್, ಮನ್ಯಾಗಿದಿ? ರಾಖಿ, ಏನ್ ಬಾಳ ದೂರ ಬಂದಿಯಲ್ಲ, ಬಾ ಬಾ ಬಾ ಬಾ. ಏನ್ ಬಿಡೋಪ್ಪ, ಬೇಜಾರಾ ಬಿಟ್ಟೈತ್ ನೋಡಿ ಇವತ್ತು. ಯಾಕ ರಾಖಿ ಹಿಂಗ್ಯಾಕತ್ತ? 2 ತಿಂಗಳ ಹಿಂದ ನಾನು ಒಂದ್ ನೂರ 150 ಬದ್ನಿ ಸಸಿ ತಂದು ನನ್ ಹೊಲ್ದಾ ನೆಟ್ಟಿದ್ದೆ. ಎಷ್ಟು ಮಳಿ ಆಗೈತ್ ನೋಡಿ ಸಲೆ, ಈ ಮಳಿ ಬಿಡಾಕ ವಲ್ತು, ಹಂಗಾಗಿ ಬದ್ನಿಕಾಯಿ ಸಸಿ ಎಲ್ಲ ಕೊಳತ್ ಹೋಗ್ಬಿಟ್ಟು. ಈಗ ಏನಾಗೈತಿ ರಾಖಿ ಅಂದ್ರ, ಮುಂಗಾರು ಮಳಿ ಎಲ್ಲಾ ಕಡೆನು ಜಾಸ್ತಿ ಆತ, ಮತ್ತ ಯಾವ ಬೆಳೆ ಬೆಳೆದ್ರು ಹಿಂಗ ಆಗತೈತಿ. ಎಲ್ಲಾರು ನನ್ನ ಹತ್ರ ಹಿಂಗ ಬಂದ್ ಬಂದ್ ಹೇಳಾಗತ್ತಾರ. ನಾನ್ ಸತಿಗಿನ ಟೊಮಾಟಿ ಎಲ್ಲ ಹಾಕಿದ್ದೆ ಮೊನ್ನೆ, ಈ ಮಳಿ ಜಾಸ್ತಿ ಹಿಡಿದಿದ್ದಕ್ಕೆ ಎಲ್ಲ ಕೊಳತ್ ಹೋಗೈತಿ ನೋಡು. ಅಯ್ಯ, ಹೆಂಗ್ ಮಾಡೋದಪ್ಪ ಹಿಂಗ? ಏನಿಲ್ಲ, ಇದಕ್ಕೊಂದ ಉಪಾಯ ಐತಿ. ನಮ್ಮ ಮಹೇಶ್ ಅಣ್ಣ ಅದಾರ, ಆ ಮಹೇಶ್ ಅಣ್ಣನ ಹತ್ರ ಹೋಗ್ಬಿಟ್ರ. ಯಾರ ಅವ್ರ ಹೋದಿಲ್ಲೋ? ನಮ್ಮ ದೇಶಪಾಂಡೆ ಮಹೇಶ್ ಅಣ್ಣ. ಹಾ, ಸಾವಯವ ಗೊಬ್ಬರ ನೈಸರ್ಗಿಕ ರೀತಿ ಒಳಗ. ಓ, ಅವ್ರೇನ ಮಹೇಶ್ ದೇಶಪಾಂಡೆ ಅವ್ರ? ನೈಸರ್ಗಿಕ ಕೃಷಿನ ಬಾಳ ಚಲೋ ಮಾಡ್ಯಾರ ಅವ್ರು. ಅವ್ರ ಹತ್ರ ಹೋದ್ರ ನಮ್ಗ ಏನ್ ಮಾಡ್ಬೇಕು ಏನಿಲ್ಲ ಅನ್ನೋದ್ ಹೇಳ್ತಾರ. ಬಾ ಅವ್ರನ್ನ ಭೇಟಿಯಾಗಣ. ನಡಿ ನಡಿ. ಹೆಂಗ ಇವತ್ ಸ್ವಲ್ಪ ಬಿಸಿಲು ಬಿದ್ದದ, ಮೂಡ್ನು ಸರದ, ಅಲ್ಲೇ ಸಿಕ್ಕರು ಸಿಗ್ಬೋದ. ನಡಿ ಹೋಗೋಣ, ಮಾತಾಡಿ. ನಡಿ ನಡಿ, ಮತ್ ಲಗು ನಡಿ ಹೋಗೋಣ. ಮಹೇಶ್ ಅಣ್ಣ. ಓ ಬರ್ರಿ ಅಣ್ಣ ಅವ್ರ, ಬರ್ರಿ ಬರ್ರಿ ಬರ್ರಿ. ಅಲ್ಲ, ಇಬ್ರು ಆ ಕೂಡಿ ಬಂದ್ರಿ. ಏನಿದ್ರೊಳಗ ಏನೋ ವಿಶೇಷದಲ್ಲ? ಏನಿಲ್ಲ ಮಹೇಶ್ ಅವ್ರ, ನಾನು ಒಂದ್ ತಿಂಗಳದ ಹಿಂದ ಒಂದು 150 ಬದ್ನಿ ಸಸಿ ತಂದು ನನ್ನ ಹೊಲ್ದಾಗ ನೆಟ್ಟಿದ್ದೆ. ಚಂದ ಬೆಳೆದಿದ್ವು ರೀ, ಇಷ್ಟು ಜಾಸ್ತಿ ಮಳಿ ಬರುತ್ತಲಿಗೆ ತಡಿಯಾಕ ಆಗಿಲ್ಲ, ಅವಕ್ ಕೊಳತ್ ಹೋಗ್ಬಿಟ್ಟಾವ್ ನೋಡ್ರಿ. ಅಕ್ಕ ಅವ್ರ ಏನೇನ್ ಹಾಕಿದ್ರಿ ಮೊದಲ ನೀವು ಗಿಡ ಹಚ್ಚೋ ಮುಂದ? ಗಿಡ ಹಚ್ಚೋ ಮುಂದ ಸಾಧಾರಣಕ್ಕೆ ಹಂಗ ನಾನು ಎಲ್ಲಾ ಗುಂಡಿ ತೋಡಿ ಗಿಡ ನೆಟ್ಟು ಸ್ವಲ್ಪ ಬೂದಿ ಹಾಕಿ ಆಮೇಲೆ ಮತ್ತೇನ್ ಅಂತದೇನ್ ನಾ ಮಾಡಿದ್ದಿಲ್ಲ, ಒಂಚೂರು ಅರ್ಶನ ಹಾಕಿದ್ದೆ, ಹಾಕಿ ನೆಟ್ಟಿದ್ದೆ. ಅಷ್ಟ್ರ ಮೇಲೆ ಚಂದ ಆಗಿದ್ದು, ಮಳಿ ಬಂದು ಎಲ್ಲಾ ಕೊಳತ್ ಹೋಗ್ಬಿಟ್ಟಾವು. ಹಿಂಗಾಗಿ ಟೆನ್ಷನ್ ಮಾಡ್ಕೊಂಡು ಸ್ವಲ್ಪ ಇದನ್ ಮಾಡಿದ್ಲ. ಅದಕ್ಕೆ ನಾನಂದೆ, ಮಹೇಶ್ ಅಣ್ಣದಾನ ಬಾ, ಎಲ್ಲ ಹೇಳ್ತಾರ ಏನ್ ಮಾಡ್ಬೇಕು, ಯಾಕಂದ್ರೆ ನಾವ್ ಏನ ಮಾಡಿದ್ದು ಮಿಸ್ಟೇಕ್ ಮಾಡಿರ್ತವೆ, ಮತ್ತ ಮಳಿನ ಸ್ವಲ್ಪ ಜಾಸ್ತಿ ಆಗಿರೋದಕ್ಕೆ ಅದ ಹಂಗಾಗ್ಯದ. ಏನಿಲ್ಲ, ಅದಕ್ಕೂ ಪರಿಹಾರನೂ ಅದ. ನಮ್ಮ ಕೃಷಿಯೊಳಗ ಬೆಕ್ಕಾದಂತ ಮಳಿ ಬಂದ್ರೂ ಏನೂ ಆಗ್ಬಾರ್ದು, ಆ ರೀತಿ ಆದಂತ ಟೆಕ್ನಿಕ್ ನಿಮಗೆ ಹೇಳ್ತೀನಿ. ಹೇಳಲ್ಲ ಮತ್ತ ಈಗ ಮೊದ್ಲಿದ್ದು, ನೀವು ಗಿಡ ಹಚ್ಚೋಕ್ಕಿಂತ ಮೊದಲ ಘನ ಜೀವಾಮೃತ ಹಾಕ್ಬೇಕಾಗಿತ್ತು ಅಥವಾ ಬೀಜಾಮೃತ ಮಾಡ್ಬೇಕಾಗಿತ್ತು. ಅಂದ್ರೆ ಭೂಮಿಯಿಂದ ಬರುವಂತ ರೋಗಗಳನ್ನು ತಡೆಗಟ್ತಿತ್ತಲ್ಲೇ, ಅದ್ ಮೊದಲು ತಪ್ಪಿವ್ ನಾವು. ಇದು ರೈತ ಅಥವಾ ಯಾರ ಹತ್ತಲ್ಲಿ, ನೀವು ಮೊದ್ಲಿದ್ದು ಬೀಜಾಮೃತ ಬಹಳ ಮಹತ್ವ. ಅಲ್ಲ ಮಹೇಶ್ ಅಣ್ಣ, ಈ ಬೀಜಾಮೃತ ಅಂತೀಯಲ್ಲ, ಹೆಂಗ್ ಮಾಡ್ಬೇಕು ಅದನ್ನ? ನೀವು ಬೀಜವನ್ನ ಅಥವಾ ಗಿಡವದ ಒಂದು ಆಧಾರದ ಮೇಲೆ ನಾವು ಮಾಡ್ಕೋಬೇಕಾಗ್ತದೆ. ಏನಪ್ಪಾ ಅಂದ್ರೆ, ಸಾಧಾರಣ ಒಂದು 100-200 ಗಿಡ ಹಚ್ಚಾವ್ರ ಇದ್ದೇವೆ ಅಂತ ಹೇಳಿರಿ. 5 ಲೀಟರ್ ಗೋಮೂತ್ರ, ಒಂದು 10-20 ಲೀಟರ್ ನೀರು, ಆಮೇಲೆ 2-5 ಕಿಲೋ ಶಗಣ. ಈ ಶಗಣ ಏನ್ ಮಾಡ್ಬೇಕಪ್ಪಾ ಅಂದ್ರೆ, ನಾಳೆ ನಾವು ಹಚ್ಚೋದ್ರೆ ಇವತ್ತು ಸಂಜಿನಾಗ ಅದನ್ನ ಗಂಟು ಕಟ್ಟಬೇಕಾದ ಶಗಣ. ಆಮ್ಯಾಗ ಗೋಮೂತ್ರ ಮತ್ತು ನೀರನ್ನ ಮಿಕ್ಸ್ ಮಾಡ್ಕೋಬೇಕಾಗ್ತದೆ. ಆಮ್ಯಾಗ ಇದ್ರ ಜೊತೆಗೆ ಇನ್ನೊಂದು ಏನ್ಬೇಕಪ್ಪ ಅಂದ್ರೆ, 50 ಗ್ರಾಮದಷ್ಟು ಸುಣ್ಣದ ಹಳ್ಳ, ಅದನ್ನ ಬ್ಯಾರೆ ಮಗ್ದಾಗ ನೀರ್ನಾಗ ಹಾಕಿಟ್ಕೋಬೇಕು. ಅದನ್ನ ಈಗ ಕೊಡ್ಸಂಗಿಲ್ಲ, ಮರುದಿವಸ ನಸಿಕ್ಲೆ ಎದ್ದ ಅದು ಶಗಣ ಗಂಟು ಕಟ್ಟಿರ್ತಿರ್ಲ, ಅದನ್ನ ಪೂರಾ ಹಿಚ್ಚಿಕ್ಕಿ ತೆಗೆದು ಆ ಗೋಮೂತ್ರದೊಳಗೆ ಬೀಳ್ಬೇಕು. ಅದ್ರದ ಚರಟೆಲ್ಲ ಅದನ್ನ ತೆಗೆದು ನೀವು ಇಡ್ರಿ ಅಥವಾ ಹಾಕ್ರಿ ಬ್ಯಾರೆ. ಆಮ್ಯಾಗ ಸುಣ್ಣ ಇಟ್ಟಿರ್ತಿರ್ಲ, ಸುಣ್ಣವನ್ನ ಆ ಗೋಮೂತ್ರದೊಳಗೆ ಮಿಕ್ಸ್ ಮಾಡ್ಬೇಕು ಮ್ಯಾಲಿನ ತಿಳಿ ನೀರು. ಇದನ್ನೆಲ್ಲ ಮಾಡಿ ನೀವು ಬೀಜ ಹಾಕ್ರಿ ಅಥವಾ ಯಾವುದೇ ಗಿಡ, ಬದ್ನಿ ಗಿಡ ರೀ ಹಚ್ಚರಿ, ಟೊಮೆಟೊ ಹಚ್ಚರಿ, ಏನೋ ಹಚ್ಚರಿ. ನೀವು ಬೆಕ್ಕಾದಂತ ಮಳಿ ಬರಲಿ, ಬೆಕ್ಕಾದಂತ ರೋಗಕಾರಕ ಹುಳುಗಳು ಬರಲಿ, ನಿಮಗೆ ಏನು ಮಾಡುವ ಸಾಧ್ಯತೆ ಇಲ್ಲ. ಅದ್ರ ಸುವಾಸನೆ ಬರ್ತದೆ, ಅದರಿಂದ ಅಲ್ಲಿರುವಂತ ಭೂಮಿಯೊಳಗಿರುವಂತ ಜೀವಾಣುಗಳು ಅದನ್ನ ಹುಡುಕಾಡ್ಕೋತ ಬರ್ತಾವ. ಇದರಿಂದ ಅವು ಬರೋದು ಹಂಗ ಬರೋದಲ್ಲ, ಅದನ್ನ ತೂತ ತಕ್ಕೊತ್ ಬರ್ತಾವ. ತೂತ ತಕ್ಕೊತ್ ಬರೋದ್ರಿಂದ ಆ ತೂತದ ಪ್ರಕಾರ ನೀರ್ ಅಲ್ಲಿ ಇಳಿತದ. ನಿಮ್ದು ಅರ್ಧ ನೀರ್ ಅಲ್ಲಿ ಖಾಲಿ ಆಗ, ಅಂದ್ರೆ ಮ್ಯಾಲೆ ಎಲ್ಲ ಒಣಗೋ, ಅಂದ್ರೆ ಅದು ರಂಧ್ರ ಹಾಕತ್ತಲ್ಲ, ರಂಧ್ರದ ಮೂಲಕ ಎಲ್ಲ ನೀರ್ ಬಸಿ ಹೋಗ್ತದೆ. ನಿಮ್ಗೆ ಕೊಳೆಯುವ ಪ್ರಮಾಣ ಬಹಳ ಕಡಿಮೆ. ಅದನ್ನ ನಾವು ರೈತರು ಅಥವಾ ನಾವು ಇದು ಯಾರು ಪಲ್ಯ ಹಾಕೋ ಅಲ್ಲಿ ತಪ್ತೇವೆ. ಮೊದಲು ಆದಷ್ಟು ಮಾಡಿ ರಾಸಾಯನಿಕ ಮುಕ್ತ ಆಗ್ಬೇಕು, ಏನು ಹಾಕ್ಬಾರ್ದ್ರಿ, ಇದರಿಂದ ನಾವು ಫೇಲ್ ಆಗ್ತೇವೆ ನಾವು. ಅದಕ್ಕೆ ನೈಸರ್ಗಿಕ ಕೃಷಿ ಅಥವಾ ಸಾವಯವ ಕೃಷಿ ಬಹಳ ಮಹತ್ವ ರೀ, ನೀವು ಅದನ್ನ ಮೊದಲು ಕಲ್ಕೋರಿ. ಅಲ್ಲ ಮಹೇಶ್ ಅಣ್ಣ, ಮತ್ತೆ ಈ ಜೀವಾಮೃತ ಮಾಡೋದಂತೀಯಲ್ಲ, ಅದನ್ನ ಹೆಂಗ್ ಮಾಡ್ಬೇಕು ನನಗೆ ಅರ್ಥನ ಆಗೋಲ್ಲ. ಜೀವಾಮೃತ ಹೆಂಗ್ ಮಾಡೋದಪ್ಪ ಅಂದ್ರ, ಒಂದ್ ಬ್ಯಾರಲ್ ನೀರ್ ಅಂದ್ರ ಸಾಧಾರಣ ಒಂದ್ 200 ಲೀಟರ್ ನೀರ್ ಹಿಡಿಸ್ತದ. ಅದಕ್ಕ ಒಂದ್ 10 ಬುಟ್ಟಿ ಶಗಣ, 10 ಲೀಟರ್ ಗೋಮೂತ್ರ, 2 ಕಿಲೋ ಬೆಲ್ಲ, 2 ಕಿಲೋ ಯಾವ್ದೋ ದ್ವಿದಳ ಧಾನ್ಯದ ಹಿಟ್ಟ. ನಿಮ್ಮ ಮನ್ಯಾಗ ಯಾವ್ದೋ ದ್ವಿದಳ ಧಾನ್ಯ ಇರ್ಲಿ, ಕಡ್ಲಿ ಇರ್ಲಿ, ತೊಗರಿ ಇರ್ಲಿ, ಅಲಸಂದಿ ಇರ್ಲಿ, ಹೆಸರು ಇರ್ಲಿ, ಉದ್ದ ಇರ್ಲಿ, ಯಾವ್ದೇ ಇರ್ಲಿ, ಅದರದ್ದು 2 ಕಿಲೋ ಹಿಟ್ಟ. ಆಮ್ಯಾಗ ಒಂದ್ ಬಗಿಚಿ ಒಡ್ನ್ಯಾಗಿನ ಮಣ್ಣ. ಇವನ್ನೆಲ್ಲ ಆ ಗೋಮೂತ್ರ ಅಥವಾ ನೀರ್ನಾಗ ಹಾಕಿ ಕಲಸ್ರಿ, ಕಲಸಿ ಅದನ್ನೆಲ್ಲ ಕಲಸಿದ ಮೇಲೆ ಪೂರಾ ತುಂಬ್ರಿ ಅದನ್ನ ಬ್ಯಾರಲ್. ಅಲ್ಲ ಮಹೇಶಣ್ಣ, ಆಮ್ಯಾಗ ಈ ಎಲ್ಲಾರು ಹೇಳ್ತಾರ ಈ ಜೀವಾಮೃತ ಮಾಡ ಮುಂದ ಈ ದೇಶಿ ಆಕಳ ಸಗಣಿನ ಬೇಕಂತಾರ. ಹೌದು, ಕಂಪಲ್ಸರಿನ ಬೇಕ್ರಿ. ಯಾಕಂದ್ರೆ ಅದರಲ್ಲಿರುವಂತ ಶಕ್ತಿ ಎತ್ತರೊಳಗೂ ಇಲ್ಲ, ದೇಶಿ ಎಮ್ಮಿಯೊಳಗ ಅದ ಇಲ್ಲ ಅನ್ನೋದಲ್ಲ, ಆದ್ರೆ ಇದ್ರೊಳಗ 100-100 ಚಲೋ ಬೆಳಿ ಬೆಳದ ಚಲೋ ಆಹಾರ ತಿನ್ಬೇಕಂದ್ರೆ ನಿಮ್ದು ದೇಶಿ ಆಕಳದ ಗೋಮೂತ್ರ ಮಾಡ್ಬೇಕು. ಆಮೇಲೆ ಗೋಮೂತ್ರ ಆಮೇಲೆ ಶಗಣ ಬಹಳ ಮಹತ್ವ. ಒಂದ್ ಹನಿ ಜೀವಾಮೃತದೊಳಗ 300-500 ಕೋಟಿ ಜೀವಾಣುಗಳು ಬೆಳೆಯನ್ನ ಪ್ರಚೋದನೆ ಮಾಡುವಂತವ್. ಅದ ನಮ್ಮ ಭೂಮಿಗೆ ಬಂತಪ್ಪ ಅಂದ್ರ, ನಮ್ಮ ಯಾವ್ದೋ ಹಾಕ್ರಿ ಬೆಳಿ, ಬದ್ನಿ ಗಿಡನ ಹಚ್ಚರಿ, ಹೀರಿಕಾಯಿ ಹಚ್ಚರಿ, ಮೆಣಸಿನ ಗಿಡನ ಹಚ್ಚರಿ, ಪವರ್ಫುಲ್ ಮೋತಿ ಕಾಣಿಸ್ಬೇಕ್ರಿ ಜೀವಾಮೃತದೊಳಗದ. ಸರಿ ಬಿಡ ರಾಕೆ, ನಡಿ ನಾವ್ ಇಷ್ಟು ಕೇಳ್ಕೊಂಡವೆ. ಈ ಜೀವಾಮೃತ ಬೀಜಾಮೃತ ಎರಡನ್ನ ಮಾಡಿ ಮುಂದೆ ನಾವ್ ಏನೇ ಬಿತ್ತಿದ್ರು ನಾಶ ಆಗ್ಬಾರ್ದು ನೋಡೋದು. ಹೌದ್ ನೋಡ, ನಮಗ ಫಸಲು ಜಾಸ್ತಿ ಬರ್ಬೇಕು, ಮತ್ತೆ ಎಲ್ಲದಕ್ಕೂ ಮನ್ಯಾಗ ಊಟಕ್ಕೂ ಚಲೋ ತರಕಾರಿ. ಹೌದ್ ಹೌದ್ ಅನ್ಬೇಕ. ಹೌದು, ಹಂಗ ಬೆಳೆ ನಡಿ ನಡಿ ನಡಿ ಹಂಗಾರ ನಡಿ. ಮಹೇಶ್ ನೀವು ಎಷ್ಟೊಂದು ಮಾಹಿತಿ ಕೊಟ್ರಿ, ನಿಮಗ್ ಧನ್ಯವಾದ. ಹಂಗಾರ ನಮಸ್ಕಾರ ಮಹೇಶ್ ಅಣ್ಣ, ಬಹಳ ಚಲೋ ವಿಷಯ ತಿಳಿಸ್ಕೊಟ್ರಿ, ನಮ್ಗ ಬಹಳ ಸಂತೋಷ. ಮತ್ ಎಲ್ಲಾರನ್ನ ಕರ್ಕೊಂಡ್ ಬರ್ತಾನೆ ನಾನು. ಅವಶ್ಯ ಬರ್ರಿ, ಅವಶ್ಯ ಬೆಕ್ಕದಾಗ ಬರ್ರಿ. ಕೃಷಿ ಮಾಹಿತಿ ಕೇಳಿದಿರಿ. ಭಾಗವಹಿಸಿದ್ದವರು ಕುಮಾರ್ ಅಗಡಿ, ಮಹೇಶ್ ಮೋಹನ್ ರಾವ್ ದೇಶಪಾಂಡೆ ಹಾಗೂ ರಾಖಿ ಹಾನಗಲ್. ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬಾದಾಮಿ ತಾಲೂಕಿನ ಕಾಕನೂರಿನ ಶಂಕರಪ್ಪ ಕೇಶಪ್ಪ ಶಿಳ್ಳಿಕೇತರ್ ಅವರಿಂದ ಐರಾವಣ ಮೈರಾವಣ ಕಿಳ್ಳಿಕ್ಯಾತರ ಆಟ ಕೇಳೋಣ. ಈ ಧೀರ ನಿಮ್ಮ ಪಾದಕ್ಕೆ ಧೀರ ಪರಿಪಾತ್ರ ಆಗುವೆ. ಏಳು ಬಾಲಕ, ಜೈವಾಗ್ಲಿ ಮೇಲೆ ಕೇಳು, ನನ್ನ ಸ್ತೋತ್ರ ಮಾಡ್ಲಿಕ್ಕೆ ಕಾರಣ ಯಾವುದು ಕಂದ? ಗಜಾನನ ಗಣಪತಿ, ಈ ರಂಗಭೂಮಿಯಲ್ಲಿ ಪುಣ್ಯಾತ್ಮರ ಗ್ರಾಮದಲ್ಲಿ ಇವತ್ ಮಾಡಿ ತೋರಿಸ್ತಕ್ಕಂತ ಚರಿತ್ರ ಯಾವುದು? ಐರಾವಣ ಭೈರಾವಣ ಕಥಾ. ಈ ಕಥೆಯಲ್ಲಿ ಯಾವ ವಿಘ್ನಗಳು ಬಾರದಂತೆ ದಯವಿಟ್ಟು ವರವನ್ನು ದಯಪಾಲಿಸಿ ದೇವಲೋಕಕ್ಕೆ ಗಮನ ಮಾಡಬೇಕೆಂದು ಬೇಡಿಕೊಳ್ಳುತ್ತೇನೆ. ಕಂಧ, ನಿನ್ನ ಕಥಾ ನೀನು ಪ್ರಾರಂಭ ಮಾಡು. ನಿನ್ನ ಅಟೆಂಥದ್ದು ಮನೋಜಕ್ಕಂಥದ್ದು, ಕುಂತು ಕೇಳುವವರಿಗೂ ನಿಂತು ನೋಡುವವರಿಗೂ ಈ ಲೋಕ ಪರ್ವತಾದರೂ ಸಿಗುತ್ತಿರುವುದು. ಕಂಧ, ನಾನು ಬಂದು ಬಾಳ ಒಳ್ಳೆ ಆತು. ಅಪ್ನಿ ಕೊಡು ಕಂದ, ನಾನು ದೇವಲೋಕಕ್ಕೆ ಹೋಗುತ್ತೇನೆ. ನಮೋ ನಮಸ್ಕರಿಸುವೆ, ಕಲ್ಯಾಣವಾಗಲಿ. ನೋಡ್ರಿ, ಇಲ್ಲಿಗೆ ಈ ಕಥಾ ಭಾಗವನ್ನ, ಐರಾವಣ ಭೈರಾವಣ ಕಥಾ ಭಾಗವನ್ನ ಪ್ರಾರಂಭ ಮಾಡುತ್ತೇನೆ. ದಧಿಫಲ, ಏನು ಹೇಳಬೇಕಾಗಿದೆ ದಧಿಫಲ? ನೋಡು ಗುರುಗಳೇ, ಶುಕ್ರಾಚಾರ್ಯಗಳೇ, ನಿನ್ನ ಸಮಯದಲ್ಲಿ ಏನಾಯ್ತಂತ ನಿಮಗ ಗೊತ್ತದ? ಲಂಕಾದಲ್ಲಿ ಇರ್ತಕ್ಕಂತ ರಾವಣೇಶ್ವರನನ್ನ ರಾಮ ಲಕ್ಷ್ಮಣರು ಬಂದ್ರು ಕೊಲೆ ಮಾಡಿಬಿಟ್ರು. ಈ ಸುದ್ದಿ ತೆಗೆದುಕೊಂಡು ಹೋಗಿ ಪಾತಾಳ ಲಂಕಾಕ್ಕೆ ಹೇಳಬೇಕು ಗುರುಗಳೇ. ಹೌದು ಹೌದಪ್ಪ ದಧಿಫಲ, ನಾನಾದ್ರೂ ಅದಕ್ಕ ಬಂದೇನಿ. ಈ ಸುದ್ದಿಯನ್ನು ತೆಗೆದುಕೊಂಡು ಹೋಗಿ ಪಾತಾಳ ಲೋಕಕ್ಕೆ ಹೋಗಿ ಪಾತಾಳ ಲೋಕದಲ್ಲಿ ಇರ್ತಕ್ಕಂತ ಐರಾವಣ ಭೈರಾವಣಿಗೆ ತಿಳಿಸ್ತಕ್ಕದ್ದು ನಡಿವಂತ ನಾವು ನಡ್ರಿ ಗುಡುಗಳೇ. ಅಪ್ಪ ಐರಾವಣ, ಗುರುಗಳ ಶುಕ್ರಾಚಾರಿಗಳೇ, ಎತ್ತಾಗಿಂತ್ರ ಬಂದಿರಪ್ಪ, ಏನು ಸುದ್ದಿ ತಂದಿರಿ ಗುರುಗಳೇ? ಎತ್ತಾಗಿಂತ್ರ ಬಂದಿರಯ್ಯ ಏನು ಹೇಳ ಗುರುಗಳೇ ಶುಕ್ರಾಚಾರ್ಯಗಳೇ, ಎತ್ತಾಗಿದ್ರ ಬಂದಿರಿ, ಏನು ಸುದ್ದಿ ತಂದಿರಿ, ಹೇಳಬೇಕೆಂದು ನಾನು ಬೇಡಿಕೊಳ್ಳುತ್ತೇನೆ. ಹೇಳಪ್ಪ ಐರಾವಣ. ನೋಡಪ್ಪ ಐರಾವಣ, ನಿನ್ನ ಸಮಯದಲ್ಲಿ ಏನಾಯ್ತು? ನಿನ್ನ ತಂಗಿ ಮಲಿ ಮೂಗು ಕೋದ್ರೆ ಯಾರು? ರಾಮ ಲಕ್ಷ್ಮಣರು. ಎರಡು ಶುಕ್ರಾಚಾರಿಗಳೇ, ನೋಣ್ಣ ತಂಗಿ ಮಲಿ ಮೂಗ ಕೋದರೆ. ಶಾಂತಿ ಶಾಂತಿ, ಇನ್ನು ಏನಾಯ್ತು ಕೇಳು. ಅಧಕುತದಿಂದ ನಿನ್ನ ರಾವಣೇಶ್ವರ ಸೀತೆಯನ್ನು ತೆಗೆದುಕೊಂಡು ಬಂದು ಲಂಕಾದಲ್ಲಿ ಇಟ್ಟು ಬಿಟ್ಟ. ಮಾಡ್ಯ ನಮ್ಮ ಅಣ್ಣ. ಮುಂದೇನಾಯ್ತು ಸ್ವಲ್ಪ ಕೇಳು. ನೋಡ್ರಿ, ತಂದಿಟ್ಟ ಮೇಲೆ ಹನುಮಂತನ ಸಹಾಯದಿಂದ ರಾಮ ಲಕ್ಷ್ಮಣ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ರಾಮ ಲಕ್ಷ್ಮಣರು ಸೇರಿ ಲಂಕಾಕ್ಕೆ ಮುತ್ತಿಗೆ ಹೋಗಿ ನಿನ್ನ ಅಣ್ಣ ರಾವಣೇಶ್ವರ, ಅಕ್ಷಯ ಕುಮಾರ್, ಇಂದ್ರಜಿತ, ಕುಂಭಕರ್ಣ ಎಲ್ಲರೂ ದೀಪದ ಕಿಡಿಯಂತೆ ಪ್ರಾಣ ಕೊಟ್ರು. ನೋಡ ರಾವಣೇಶ್ವರ ಪ್ರಾಣ ಕೊಟ್ಟಣೆ, ಕೊಡೋಪ್ಪಣಿ. ಆ ರಾಮನ ಶಿರಸ ಹರಕೆ ಕುರಿಗಂತ ಕೋದು ತಂದು ಈ ಪಾತಾಳ ಲೋಕಕ್ಕೆ ಕಟ್ಟವೆ. ಹಿಂಗ ಹೇಳಿದಪ್ಪ ರಾವಣೇಶ್ವರ. ರಾವಣೇಶ್ವರನು ಹಿಂಗ ಹೇಳಿ ಹೇಳಿ ಕೊನೆಗೂ ಪ್ರಾಣ ಕೊಟ್ಟ. ಹೀಗ ಮಾಡಿದ್ರೆ ಅವರ ಕೊಲೆ ಆಗೋದಿಲ್ಲ. ಅದಕ್ಕೇನು ಮಾಡಬೇಕು, ಏನು ಮಾಡಬೇಕು ಗುರುಗಳೇ? ಇವತ್ತೊಂದು ದಿನ ವಸ್ತಿ ಇರ್ತದೆ ಯಾರ್ದು? ರಾಮ ಲಕ್ಷ್ಮಣರು ಲಂಕಾದಲ್ಲಿ. ಅದಕ್ಕೆ ಅವರು ರಾತ್ರಿ ಮನ್ಕೊಂಡಾಗ ಹೋಗಿ ಆ ರಾಮ ಮತ್ತು ಲಕ್ಷ್ಮಣ ಮಲ್ಕೊಂಡಿರ್ತಕ್ಕಂಥ ಮಂಚವನ್ನು ತೆಗೆದುಕೊಂಡು ಬಂದು ನಿಮ್ಮಲ್ಲಿರ್ತಕ್ಕಂಥ ಕಾಳಕ ಭುವನೇಶ್ವರಿ ಗುಡಿಯಲ್ಲಿ ಇಟ್ಟು ಬಿಡ್ರಿ. ನಾಳೆ ಹೊತ್ತು ಹೊಂಟ್ರ ದೇವಿವಾರ ದೇವಿಗೆ ಬಲಿ ಕೊಟ್ಟು ಬಿಡೋತಕ್ಕದ್ದು. ಬೇಸ್ ವ್ಯಕ್ತಿ ಹೇಳಿಕೊಟ್ರಲ್ಲ ಮಹಾತ್ಮರು. ಶುಕ್ರಾಚಾರಿಗಳಿಗೆ ನಮೋ ನಮಸ್ಕರಿಸುವೆ. ಐರಾವಣಿಗೆ ಜಯವಾಗಲಿ. ತಮ್ಮ ಭೈರಾವಣ, ಏ ಹಿಡಿದು ತರಬೇಕಯ್ಯ ವೈರಯ್ಯ ತಳವಣ್ಣ, ಹಿಡಿದು ತರಬೇಕಯ್ಯ ವೈರಯ್ಯ ತಳವಣ್ಣ, ಹೇ ವೈರಯ್ಯ ತಳವಣ್ಣ, ವೈರಯ್ಯ ತಳವಣ್ಣ. ತಡ ಮಾಡದೆ ಹೋಗುತ್ತಕ್ಕದ್ದು ತಮ್ಮನೇ. ರಾಮ ಮತ್ತು ಲಕ್ಷ್ಮಣರು ಇವತ್ತೊಂದು ದಿವಸ ಲಂಕಾದಲ್ಲಿ ಅವರದು ವಸ್ತಿ ಆಗ್ತದಂತೆ. ಅದಕ್ಕ ಹೋಗಿ ಅವರ ಒಂದು ಮಲಗಿಕೊಂಡಿರ್ತಕ್ಕಂಥ ಮಂಚ ರಾತ್ರೋ ರಾತ್ರಿ ಅದನ್ನ ಹರಕೆ ಕುರಿಗಂತೆ ಕಡಿದು ಅದನ್ನು ತೆಗೆದುಕೊಂಡು ಬರುವಂತವನಾಗು. ಅಣ್ಣ ಆಯ್ತು ಅಣ್ಣ, ನೀವು ಹೇಳಿದಂತೆ ಅವನ ಮಂಚವನ್ನು ತೆಗೆದುಕೊಂಡು ಬರುತ್ತೇನೆ, ಹೋಗಿ ಬರುತ್ತೇನೆ ಅಣ್ಣ. ತಮ್ಮ ಭೈರಾವಣಿಗೆ ಜಯವಾಗಲಿ. ರಾಮಚಂದ್ರ ಮಹಾರಾಜ್ ಕೀ ಜೈ. ಶ್ರೀಹರಿ ರಾಮಚಂದ್ರ, ನಮೋ ನಮಸ್ಕರಿಸುವೆ ರಾಮಚಂದ್ರ. ಏಳು ಏಳು ಹನುಮಂತ, ನೋಡು ಹನುಮಂತ, ನಿನ್ನ ಸಮಯದಲ್ಲಿ ಏನಾಯ್ತು? ಸೀತೆಯನ್ನು ತೆಗೆದುಕೊಂಡು ಹೋದ ರಾವಣ, ಅದಕ್ಕಾಗಿ ನಿನ್ನ ಸಮಯದಲ್ಲಿ ರಾವಣ, ಅಕ್ಷಯ ಕುಮಾರ್, ಇಂದ್ರಜಿತ, ಕುಂಭಕರ್ಣ ಎಲ್ಲರೂ ದೀಪದ ಕಿಡಿಯಂತೆ ಪ್ರಾಣ ಕೊಟ್ಟರು. ಹನುಮಂತ ನೋಡು ಹನುಮಂತ, ನಿನ್ನೆ ಅಯೋಧ್ಯಕ್ಕೆ ಹೋಗಬೇಕಂದ್ರ ನಮಗೆ ಸಮಯ ಉಳಿಲಿಲ್ಲ. ಅದಕ್ಕಾಗಿ ಇವತ್ತೊಂದ್ ದಿವಸ ವಸ್ತಿ ಆಗ್ತದೆ ಇಲ್ಲಿ ನಮ್ದು. ನೋಡು ಹನುಮಂತ, ಎಲ್ಲಾ ರಾಕ್ಷಸರು ಸತ್ತಾರಂತ ತಿಳಿದುಕೊಳ್ಳುವಂತಿಲ್ಲ. ಕೆಲವೊಂದು ಮಂದಿ ಗಿಡ ಆಗಿ ನಿಂತಾರ, ಕೆಲವೊಂದು ಮಂದಿ ಮರ ಆಗಿ ನಿಂತಾರ. ಅದಕ್ಕಾಗಿ ಇವತ್ತಿನ ದಿವಸ ರಾತ್ರಿ ನೀನು ನಮ್ಮ ಮಂಚವನ್ನ ಕಾಯ್ಲಿಕ್ಕೆ ಬೇಕು. ಹರಿರಾಮ್ ಪ್ರಭು. ಆಯ್ತು ಭಗವಂತ, ನನ್ನ ಪ್ರಾಣದಕ್ಕಿಂತ ಹೆಚ್ಚಿಗೆ ನಿಮ್ಮ ಮಂಚ ಕಾಯ್ತೇನೆ. ನಿಶ್ಚಿಂತೆಯಾಗಿ ಮಲಗು ಭಗವಂತ. ಆಯಿತು, ಹನುಮಂತಗೆ ಜಯವಾಗಲಿ. ನೋಡ್ರಿ ದೈವ, ನಾನು ಈ ಮಂಚ ಕಾಯಕ್ ಹಂಗ ಕುಂತ್ರ ನಡೀದಿಲ್ಲ. ನಾನು ಬಾಳಿನ ಕ್ವಾಟಿ ಕಟ್ತೀನಿ, ಮೇಲೆ ಆಕಾಶಕ್ಕೆ ಮುಟ್ಟಿಸುವೆ, ಕೆಳಗೆ ಭೂಮಿಗೆ ಮುಟ್ಟಿಸುವೆ. ಮುಟ್ಟಿಸಿಕೊಂಡು ನಡಕ ಇಲ್ಲೇ ಈ ಬಾಲಿನ ಕ್ವಾಟಿದಾಗ ನಾನು ಒಬ್ಬ ಕುಳಿತುಕೊಂಡು ಬಿಡುವೆ. ಹೇಳ್ರಿ, ಈ ರಾಮ ಲಕ್ಷ್ಮಣರ ಮಂಚ ತೆಗೆದುಕೊಂಡು ಹೋಗಬೇಕಂತ ಬಂದಿರ್ತಕ್ಕಂಥ ಭೈರವನ ನಾನು ಇಲ್ಲಿ ನೋಡಿದ್ರೆ ಈ ಬಾಲಿನ ಕ್ವಾಟಿ ಸರಿಸಿ ಈ ಕೋಡ್ಗನ ಸರಿಸಿ ಒಳಗೆ ಹೋಗಿ ಮಂಚ ತರೋದು ನನ್ನ ಕೈಯಿಂದ ಸಾಧ್ಯವಿಲ್ಲ. ಈ ಒಂದು ಎರಡು ಕಪ್ಪಿಗಳು ಇಲ್ಲ ದೈವ, ಸಾವಿರಾರು ಕಪ್ಪಿಗಳು ತುಂಬಿಕೊಂಡಾವೆ. ಇಂಥ ದೇವತಾ ಮಂಚ ಒಯ್ಯಬೇಕಾದ್ರೆ ಏನು ಮಾಡಬೇಕು ನಾನು? ಓಹೋ, ಈಗ ನನಗೆ ಹೊಳಿತು ದೈವ, ಇವರ ಕಡೆ ಇದ್ದಾನೆ ಯಾರು? ನಮ್ಮ ಚಿಕ್ಕಪ್ಪ ವಿಭೀಷ್ಣ. ನನ್ನ ರೂಪ ಬಿಟ್ಟು ಆ ಚಿಕ್ಕಪ್ಪನ ರೂಪ ಧಾರಣ ಮಾಡಿ ಈ ಕಪಿಗೆ ಮೋಸಗೊಳಿಸುತ್ತೇನೆ ನಾನು. ಓಹೋ ಹನುಮಂತ, ಯಾಕೋ ಹನುಮಂತ ಗಾಬರಿಯಾಗಿಲ್ಲ? ಇಲ್ಲ, ಯಾರಾದ್ರೂ ವೈರಿ ಬಂದ್ರ ಅಂತ ಹೇಳ್ಕಾಸ ನೋಡಿದೆ ನಾನು. ಇಲ್ಲ ಇಲ್ಲ, ಯಾವ ವೈರಿ ಬಂದಿಲ್ಲ. ನೋಡು ಹನುಮಂತ, ನೀನು ಇಲ್ಲಿ ಹೊರಗೆ ಕಾಯ್ಕೊಂತ ಕುಂತಿಯಪ್ಪ, ಒಳಗೆ ಹೋಗಿ ಮನ್ಸು ಯಾರಾದ್ರೂ ಹೋದ್ರೆ ಏನು ಮಾಡ್ತೀನಿ ನೀನು? ಅದಕ್ಕೆ ಏನು ಮಾಡಬೇಕಂತ ಮಾಡಿರ್ವಿ ವಿಭೀಷ್ಣ? ನೋಡು, ನೀನು ಹೊರಗೆ ಕುಂತ ಕಾಯಿ, ನಾನು ಒಳಗೆ ಹೋಗಿ ರಾಮನ ಮನ್ಸದ ಬುಡಕ ಕುಂತು ರಾಮನನ್ನು ಕಾಯುತ್ತೇನೆ. ಓಹೋಹೋ, ನನಗೆ ಹೆಚ್ಚಿನ ಪ್ರೀತಿ ನಿಂದು ರಾಮನ ಮೇಲಿದ್ದಂತೆ ಕಾಣುತ್ತಿರುವುದು. ಆಯ್ತು ಆಯ್ತು, ನಾನು ಹೊರಗೆ ಕುಂದಿರ್ತೇನೆ, ನೀ ಒಳಗೋಗ ಕಾಯಿ. ಆಯ್ತು, ಬರುವಂತ ನಾವು. ನೋಡ್ರಿ ದೈವ, ಈ ಕಪಿಗೆ ಒಂದೆರಡು ಸಿವಿದ ಮಾತು ಮಾತಾಡಿ ಒಳಗೆ ಬಂದ್ನಲ್ಲ, ಇಂಥ ದೇವತಾ ಮಂಚ ನಾನು ಹೇಗೆ ಮಾಯಿ ಮಾಡಬೇಕು? ಈ ಮಂಚ ತಲೆಯ ಮೇಲೆ ಇಟ್ಟುಕೊಂಡು ಈ ಖಡ್ಗದಿಂದ ಈ ಭೂಮಿಯನ್ನು ಕಡಿದು ಐಕ್ಯಾಗಿ ಹೋಗಿಬಿಡುವೆ ನಾನು. ಏನಾಯ್ತು, ಏನಿದು ಸಫಳ? ನಳಾಜಿನಿಲ್ ಜಾಮಂತ್ರಿ ಅಧೀರ, ವಿಭೀಷ್ಣ ಅಧೀಯ, ಅಯ್ಯೋ ರಾಮ, ರಾಮನ ಮಂಚವಿಲ್ಲ ದೈವ, ಎಲ್ಲಿ ಹೋದ ರಾಮ? ಅಯ್ಯೋ ಘಾತವಾಯಿತು, ಘಾತವಾಯಿತು ದೈವ, ಮೋಸವಾಯಿತು ಹರಿಯೇ, ಘಾತವಾಯಿತು ಹರಿಯೇ, ರಾಮನ ಮಂಚವಿಲ್ಲ. ಹರಿಯೇ ಮೋಸವಾಯಿತು ನೋಡು ಸುಗ್ರೀ, ನನ್ನ ರಾಮನ ಮಂಚ ಯಾರೋ ತೆಗೆದುಕೊಂಡು ಹೋದರು ಸುಗ್ರೀಯೇ, ನನ್ನ ರಾಮನ ಮಂಚ ಮಾಯವಾಯಿತು ಮಾಯವಾಯಿತು. ಯಾಕೋ ಹನುಮಂತ, ಏನಾಯ್ತು ಹನುಮಂತ? ನೋಡು ನೋಡು ಸುಗ್ರೀ, ನೋಡು ನೋಡುತ್ತಿದ್ದಂತೆ ನನ್ನ ರಾಮನ ಮಂಚ ಯಾರೋ ಕದ್ದು ತೆಗೆದುಕೊಂಡು ಹೋಗಿಬಿಟ್ಟಾರ. ಏನು ಮಾಡಲಿ ಓ ಸುಗ್ರೀವೇ? ಹನುಮಂತ, ಒಳಗ ನೀನು ಒಬ್ಬನ ಇದ್ದೋ ಮತ್ತಾರಿದ್ರು? ನೋಡು ಸುಗ್ರೀ, ಒಳಗ ಹೊರಗ ನಾನು ಕುಂದಿರ್ತೇನೆ, ಒಳಗ ನೀನು ಕುಂದ್ರ ಅಂತ ಹೇಳಿ ವಿಭೀಷ್ಣ ಹೋಗಿ ರಾಮನ ಮಂಚದ ಮಗ್ಗಲ್ಕ ಕುಳಿತುಕೊಂಡಿದ್ದ. ಓಹೋ, ಹಾಗಾದ್ರೆ ಹನುಮಂತ, ಆ ರಾಮನ ಮಂಚ ಮತ್ತಾರು ಓದಿಲ್ಲ, ಆ ವಿಭೀಷ್ಣನ ಓದಾನ. ನಡೆ, ಆ ವಿಭೀಷ್ಣನ ಹಿಡಿದ ನಾಲ್ಕು ಸೊನ್ನೆ ಬಿಳ್ಗದ್ರ ತಾನಾಗೆ ಬಾಯ್ ಮಾಡ್ತಾನ. ನಡೆ, ಹಿಡಿವಂತನ ಹಿಡಿ ಹಿಡಿ ವಿಭೀಷ್ಣ ಹಿಡಿ. ಯಾಕೋ ಹನುಮಂತ, ಯಾಕೋ ಸುಗ್ರೀವೇ, ಯಾಕೆ ನನ್ನ ಹಿಡಿಯಾಕತ್ತೀರಿ? ಎಲೇ, ರಾಮನ ಮಂಚ ತೆಗೆದುಕೊಂಡು ಹೋಗಿ ಮತ್ತೇನು ಗೊತ್ತಿಲ್ಲದವ್ರದಂತ ಮಾತಾಡ್ತಿರ್ವ? ಸರಳ ರಾಮನ ಮಂಚ ಕೊಡ್ತೀವಿ, ಓ ಗುದ್ದಿ ಕೊಲೆ ಮಾಡಬೇಕು. ಅಯ್ಯೋ, ನಾನು ರಾಮನ ಮಂಚ ಹೋದ್ನ್ಯ? ಇಲ್ಲ ಇಲ್ಲಪ್ಪ ಹನುಮಂತ, ಇಲ್ಲ. ಎಲೇ, ಹೊರಗ ನೀನು ಕುಂದರು ಒಳಗ ನಾನು ಕುಂದಿರ್ತೇನೆ ಅಂತ ಹೇಳಿ ಒಳಗ ನೀನು ಹೋಗ್ಲಿಲ್ಲ ಏನು? ಮತ್ತೆ ನನಗ ಮೋಸಗೊಳಿಸಿ ರಾಮನ ಮಂಚ ತೆಗೆದುಕೊಂಡು ಹೋಗಿ ಈಗ ಇಲ್ಲ ಅಂತ ಹೇಳಾಕತಿಯ? ನಿನ್ನ ಗುದ್ದೆ ಕೊಲೆ ಮಾಡ್ತೀನಿ. ಮತಿವತಿ ಮಾರುತಿ ಕೇಳು ಹತ ಮಾಡುವರೇನಯ್ಯ, ಮತಿವತಿ ಮಾರುತಿ ಕೇಳು ಹತ ಮಾಡುವರೇನಯ್ಯ. ಮಾರುತಿ, ನಾನು ರಾಮನ ಮಂಚ ಓದಿಲ್ಲ. ಎಲೇ, ನೀನಿಲ್ದ ಮತ್ತಾರು ಓದಿರಬಹುದು? ಓಹೋ ದೈವ, ಈಗ ನನಗೆ ಜ್ಞಾಪಕಕ್ಕೆ ಬಂತು, ನನ್ನ ರೂಪ ಧಾರಣ ಮಾಡಿ ಭೈರಾವನ ಏನಾದರೂ ಮಂಚ ಓದಿರಬೇಕು. ಎಲೇ, ಹಗ್ಗಿನಂಥವನ ಅಲ್ಲೋ, ಒಬ್ಬರ ರೂಪ ಒಬ್ಬಗೆ ಹೇಗೆ ಬರ್ತದೋ ಹಗ್ಗಿನಂಥವನ. ಇಲ್ಲ ಪುಣ್ಯಾತ್ಮ, ನಾವು ಹಾಗೆ ಮಾಡಿಕೊಂಡೇವ, ಹಾಗೆ ಕಲ್ತೇವ ನಾವು. ಹಾಗ ನೋಡ್ರಿ, ಅಣ್ಣ ಶತಗಂಟ್ರವನ, ಆ ಶತಗಂಟ ರಾವಣನ ರೂಪ ನಮ್ಮ ಅಣ್ಣ ರಾವಣಗ ಬರ್ತಿತ್ತು, ಆ ಹತ್ತು ತಲೆ ರಾವಣಗ ಬರ್ತಿತ್ತು, ಆ ಹತ್ತು ತಲೆ ರಾವಣನ ರೂಪ ಕುಂಭಕರ್ಣಗ ಬರ್ತಿತ್ತು, ಅವನ ರೂಪ ಐರಾವಣ ಭೈರಾವಣ ದಧಿಬಲ ಎಲ್ಲರಿಗೂ ಬರ್ತದ. ಎಲೇ, ಹಾಗಾದ್ರ ಅವನ ರೂಪ ತೋರಿಸ್ಕೊಡು, ಈಗಿಂದ ಈಗಲೇ ನನ್ನ ಬಿಡುತ್ತೇವೆ. ಅಪ್ಪ, ತೋರಿಸ್ಕೊಡ್ತೀನಿ, ಈಗಿಂದ ಈಗಲೇ ನೋಡುವಂತವ್ರಾಗ್ಲಿ, ತೋರಿಸು ನೋಡು. ಓಹೋ ಓಹೋ, ಹೌದು ಹೌದು ದೈವ, ಈಗಾದ್ರೂ ನಿನಗೆ ಗೊತ್ತಾಯ್ತೇನಪ್ಪ. ಓಹೋ ನೋಡು ವಿಭೀಷ್ಣ, ಸುಮ್ಮನೆ ನಿನ್ನನ್ನು ಕೊಲೆ ಮಾಡಿಬಿಡ್ತಿದ್ದೇವೆ. ಹೌದು, ಆ ಮಂಚ ಎಲ್ಲಿ ಓದಿರ್ತಾರ ನೋಡಪ್ಪ, ಭೈರಾವಣ ಭೈರಾವಣ ಕೂಡಿ ಪಾತಾಳ ಲೋಕದಾಗದಾರ ದೈವ ಅವರು, ಆ ಮಂಚ ತೆಗೆದುಕೊಂಡು ಹೋಗಿ ಕಳಕಾ ಭುವನೇಶ್ವರಿ ಗುಡಿಯಲ್ಲಿ ಇಟ್ಟಿರ್ತಾರ. ಅದನ್ನ ನಾಳೆ ಹೊತ್ತು ಅಂಟ್ರೆ ದೇವಿವಾರ ದೇವಿಗೆ ಬಲಿ ಕೊಟ್ಟು ಬಿಡ್ತಾರ. ಓಹೋ, ಹಾಗಾದ್ರ ಆ ಮಂಚ ತರುವಂತ ವ್ಯವಸ್ಥೆ ಹಾಗದ ನೋಡಪ್ಪ? ಆ ಮಂಚ ತರಬೇಕಾದ್ರೆ ಮೊದಲು ದ್ವಾರ ಬಾಗಿಲಕ್ಕೆ ಹೋಗಬೇಕು, ಅಲ್ಲಿ ಮಂಚ ಹನುಮಂತ ಅಂತ ಇರ್ತಾನ, ಆ ಮಂಚ ಹನುಮಂತನ ಜೊತೆ ಹೋಗಿ ಮಾತನಾಡಿ ಆ ದೇವತಾ ಮಂಚ ತರುವಂತ ವ್ಯವಸ್ಥೆಯನ್ನ ಮಾಡು ಹನುಮಂತ ನೀನು. ಆಯ್ತಾಯ್ತು, ನಾನು ಆ ಮಂಚವನ್ನ ತೆಗೆದುಕೊಂಡು ಬರುತ್ತೇನೆ, ಹೋಗಿ ಬರುತ್ತೇನೆ ವಿಷ್ಣ, ಹೋಗಿ ಬಾ. ನೋಡು ಸುಗ್ರೀ, ಆ ದೇವತಾ ಮಂಚ ನಾನು ತೆಗೆದುಕೊಂಡು ಬರಕ್ ಹೊರಟಿದ್ದೇನೆ, ನಾನು ಹೋಗಿ ಬರುತ್ತೇನೆ, ನೀ ಇಲ್ಲೇ ಇರುವಂತವನಾಗು. ಆಯ್ತು ಆಯ್ತು ಹನುಮಂತ, ಹೋಗಿ ಬರುವಂತವನಾಗು. ಆಯ್ತು, ಈಗಿಂದೀಗಲೇ ಮೌಸು ತೆಗೆದುಕೊಂಡು ಬರ್ಲಿಕ್ಕೆ ಹೋಗುವೆ ನಾನು. ಗುರುದೇವಾ ರಾಮ ರಾಮ ರಾಮ ಸೀತ ಗುರುದೇವಾ. ರಾಮ ರಾಮ ರಾಮ ಸೀತ ಗುರುದೇವಾ. ರಾಮ ರಾಮ ರಾಮ ರಾಮ ಗುರುದೇವಾ. ರಾಮ ರಾಮ ರಾಮ ಕೃಷ್ಣ ಗುರುದೇವಾ. ಜನಕಿ ಪತಿಯ ನಿನ್ನ ನಾಮ, ಪತಿಯ ನಿನ್ನ ನಾಮ, ದಶರಥ ಸುತನೇ ನಿನ್ನ ನಾಮ, ಜನಕಿ ಪತಿಯ ನಿನ್ನ ನಾಮ, ಸೀತ ಗುರುದೇವಾ. ರಾಮ ರಾಮ ರಾಮ ರಾಮ ರಾಮ, ರಾಮ ರಾಮ ರಾಮ ರಾಮ ಕೃಷ್ಣ ರಾಮ. ರಾಮ ರಾಮ ರಾಮ ಸೀತ ಗುರುದೇವಾ. ರಾಮ ರಾಮ ರಾಮ ಸೀತ ಗುರುದೇವಾ. ರಾಮ ರಾಮ ರಾಮ ರಾಮ ಗುರುದೇವಾ. ಪಾತಾಳಲೋ ಲಂಕಾ ಪರಿಪಾಲ ಮಾಡುವಂತಹ ಐರಾವಣ ಮತ್ತು ಭೈರಾವಣರ ಸೇವಕನಾಗಿರ್ತಕ್ಕಂಥ ಮೋಚನಮತ್ ನಾನು. ಯಾರೋ ಬರ್ತಿದ್ದಾರೆ ದೇವ. ಹರಿರಾಮ್ ಪ್ರಭು. ಅಪ್ಪ, ಯಾರೋ ಒಬ್ಬ ಹುಡುಗ ಕುಳಿತುಕೊಂಡಾನ. ಈ ಹುಡುಗನ ಮಾತಾಡಿಸ್ಕೊಂತ ಕುಳಿತ್ರ ನನಗೆ ಸಮಯ ಆಗ್ತದ. ಇಲ್ಲ ಇಲ್ಲ, ನಾ ಈಗಿಂದೀಗ ಹುಡುಗಗ ಮಾತಾಡಿಸ್ಲಾರ್ದ ಒಳಗ ಹೋಗುವೆ ನಾನು. ಎಲೇ, ಯಾರೋ ನೀನು ಹೇಳ್ದ ಕೇಳ್ದ ಒಳಗ ಹೊರಟಿರುವೆ. ಯಾರು ಕಪಿ? ಯಾರು ನೀನು? ನಾನು ಈ ಲಂಕಾ ಬಾಗಲ ಕಾಯುವಂತವ ನಾನು. ಓಹೋ, ನೋಡು ಪುಣ್ಯಾತ್ಮ, ನೋಡ್ಬೇಕು ಲಂಕಾ ಸೌಂದರ್ಯ ನೋಡ್ಬೇಕಂತ ಜನ ಹೊಗಳ್ತಾರ. ಪಾತಾಳ ಲಂಕಾ ನೋಡ್ಬೇಕಂತ ಜನ ಹೊಗಳ್ತಾರ. ಅದಕ್ಕಾಗಿ ಲಂಕಾ ನೋಡ್ಬೇಕಂತೇಳಿ ಬಂದೇನೆ ಪುಣ್ಯಾತ್ಮ. ನಾನು ಚಾರಲ್ಲ, ಚೋರಲ್ಲ, ಕಪಟಿ ಅಲ್ಲ. ನನ್ನನ್ನು ಒಳಗು ಬಿಡೋಪ್ಪ. ಇಲ್ಲ ಇಲ್ಲ, ಬಂದವ್ರಿಗೆ ಒಳಗು ಬಿಡಬೇಕಂತ ಇಲ್ಲಿ ನಾನು ಕುಂತಿಲ್ಲ. ನೀನ್ ನನ್ನನ್ನು ಬಿಡ್ಲಿಲ್ಲ ಅಂದ್ರ ನೀನು ಉಳಿಯೋದಿಲ್ಲ. ಅಮ್ಮಮ್ಮ, ನನ್ನನ್ನು ಕೊಲೆ ಮಾಡುವಷ್ಟು ಸಾಮರ್ಥ್ಯ ನಿನ್ನಲ್ಲಿ ಉಂಟೆ? ಅದರ ಸಂಶಯ ಯಾಕೆ? ನೋಡು ಬಾಲ, ಹುಟ್ಟಿ ಬರ್ಲಿಕ್ಕೆ ಹುಲ್ಲಲ್ಲ, ಚಿಗುತ ಬರ್ಲಿಕ್ಕೆ ಕರ್ಕಿ ಬೇರಲ್ಲ. ನಿನಗೆ ಜೀವದಾನ ಕೊಡ್ತೇನೆ, ಜೀವಂತವಾಗಿ ಇರು ಹೋಗು. ಅಲೇ, ಜೀವದಾನವನ್ನು ತೆಗೆದುಕೊಳ್ಳಕ್ಕೆ ನಾನೇನು ರಣ ಹೇಳಿ ಮಗನಲ್ಲ. ನನ್ನ ಜೊತೆ ಯುದ್ಧ ಮಾಡಿ ಒಳಗೆ ಹೋಗು. ಬಾಲ, ನನಗೆ ಸಮಯವಿಲ್ಲ, ನಾನು ಯುದ್ಧ ಮಾಡಕ್ ಸಮಯವಿಲ್ಲ. ನಾನು ಮೂರು ಮುಷ್ಟಿ ಗುದ್ದುತ್ತೇನೆ, ನೀ ಕುಳಿತುಕೋ. ನೀ ಮೂರು ಮುಷ್ಟಿ ಗುದ್ದು ನಾ ಕುಳಿತುಕೋತೀನಿ. ಹಾಗಾದ್ರೆ ನಾನೇ ಮೊದಲು ಗುದ್ದುವೇನು? ಹೇಳಾರ್ದ ಕೇಳಾರ್ದ ಒಳಗೆ ಹೊರಟಾವ ನೀನು. ಅದಕ್ಕಾಗಿ ನಾನು ಗುದ್ದುತ್ತೇನೆ, ನೀನು ಕುಳಿತುಕೋ. ವೈರೇ, ನಾ ಬ್ಯಾಡ ಅಂದ್ರೆ ನನ್ನ ಮಾತು ಕೇಳಾರ್ದ ಒಳಗ್ ಹೊಂಟಿಯ. ಭೂದೇವಿಗೆ ಭಾರೋಗಿ ಬೀಳು. ಹರಿರಾಮ್ ಪ್ರಭು.